ಇಬ್ಬರು ಸೇರಿ ಸರ ಗಂಧ ಶಿವ ಶಿವ ಶಿವನ ನೆನಿಬೇಕ ಇಬ್ಬರು ಸೇರಿ ಶರಣ ಇಬ್ಬರು ಚನ್ನಪ್ಪ ಬಡಿಗೇರ್ ಅವರಿಂದ ಬೀಸುವ ಪದಗಳು ಪ್ರಸಾರವಾಯಿತು. ಸಂಜೆ 6:50 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ವೈಜ್ಞಾನಿಕ ಅಡಿಕೆ ಕೃಷಿ ಮತ್ತು ಮಿಶ್ರ ಬೆಳೆಗಳ ಕುರಿತು ಬಾನುಲಿ ಸರಣಿಯ ಮೊದಲ ಕಾರ್ಯಕ್ರಮ. ವಿಷಯ ಅಡಿಕೆ ತಳಿಗಳು. ಭಾಗವಹಿಸುತ್ತಾರೆ ಕೇಂದ್ರೀಯ ಪ್ಲಾಂಟೇಷನ್ ಬೆಳೆಗಳ ಸಂಶೋಧನಾ ಕೇಂದ್ರದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ನಾಗರಾಜ್. ಜನಪದ ಸಂಗೀತ. ಹಳಿಯಾಳದ ಶ್ರೀಮತಿ ಯಲ್ಲವ್ವ ದೇವೇಂದ್ರ ಗೋಡ್ನಳ್ಳಿ ಅವರಿಂದ ಜನಪದ ಗೀತೆಗಳು ಪ್ರಸಾರವಾಗಿದವು. ಸಮಾನತೆಯ ಲಕ್ಷಣ. ಶಿಕ್ಷಣ ವ್ಯಕ್ತಿತ್ವ ವಿಕಸನದ ಸಾಧನ. ಎಂದಿಗೂ ನಾಶವಾಗದ ಸಂಪತ್ತು. ಸಂಪತ್ತು ವಿದ್ಯೆ.